ಗಂಭೀರ ಭೀಮವನಿ ದಾತ ಯೋಗಿ ಬಾರು ನೀನೇ ಗಂಭೀರ ಇಲ್ಲಿಯವರೆಗೆ ಸಿದ್ದಾಪುರದ ರಾಣವ ಭೀಮಪ್ಪ ಕಳಿಮನಿ ಹಾಗೂ ಸಂಗಡಿಗರಿಂದ ಚೌಡುಕಿ ಪದಗಳನ್ನು ಕೇಳಿದಿರಿ. ಈಗ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಗದಗ ಮಾರುಕಟ್ಟೆಯಲ್ಲಿ ಕಡಲೆಕಾಳು ಕನಿಷ್ಠ 3,759 ಗರಿಷ್ಠ 4,869 ಉದ್ದಿನಕಾಳು 1,800 6,369 ಧನಿಯಾ 9,244 ಅಲಸಂದೆ 3,012 5,677 ಹೆಸರುಕಾಳು 2,020 7,219 ಇನ್ನು ಶಿರ್ಸಿ ಮಾರುಕಟ್ಟೆಯಲ್ಲಿ ಅಡಿಕೆ ಬೆಟ್ಟೆ 18,029 46,669 ಬಿಳಿಕೋಟು 14,099 35,600 ಚಾಲಿ 36,366 43,099 ಕೆಂಪುಗೋಟು 25,092 30,312 ಇನ್ನು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಅಲಸಂದೆ ಕಾಳು ಕನಿಷ್ಠ 5,760 ಗರಿಷ್ಠ 6,309 ಕಡಲೆಕಾಳು 3,210 4,419 ಉದ್ದಿನಕಾಳು 1,489 6,470 ಇನ್ನು ಧನಿಯಾ 10,000 ಒಣಮೆಣಸಿನಕಾಯಿ 34,300 45,500 ಇದೆ. ಇನ್ನು ಆಲೂಗಡ್ಡೆ 1800 2250